एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಇದುವರೆಗೂ ಕೆಲವು ಜಾಹೀರಾತುಗಳನ್ನು ಕೇಳಿದಿರಿ. ಈಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು ಬಾನುಲಿ ಸರಣಿ ಪ್ರಸಾರವಾಗುವುದು. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಜಾನುವಾರುಗಳ ಕೊಟ್ಟಿಗೆಯ ನೈರ್ಮಲೀಕರಣ. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಕೆ ನಾಗಪ್ಪ ಮತ್ತು ಡಾಕ್ಟರ್ ಮಂಜುಶ್ರೀ ಅವರೊಂದಿಗಿನ ಸಂವಾದ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಕೊಟ್ಟಿಗೆಯ ನೈರ್ಮಲೀಕರಣ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಈ ಎಲ್ಲಿ ಶುದ್ಧತೆ ಅನ್ನುವಂಥದ್ದು ಇರೋದಿಲ್ವೋ ಅಲ್ಲಿ ಅನೇಕ ರೋಗರುಜಿನಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ನಾವು ಹೈನುಗಾರಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಜಾನುವಾರುಗಳು ರೋಗಮುಕ್ತವಾಗಿ ಇರಬೇಕು ಅಂತ ಹೇಳಿದಾಗ ನಾವು ನೈರ್ಮಲೀಕರಣವನ್ನು ಕಾಪಾಡಬೇಕಾಗುತ್ತೆ. ಎಷ್ಟು ಶುದ್ಧವಾಗಿ ನಾವು ಇಟ್ಕೊಳ್ತೇವೋ ಅಷ್ಟು ಶುದ್ಧವಾಗಿ ನಮ್ಮ ಜಾನುವಾರುಗಳ ಆರೋಗ್ಯವೂ ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಕೊಟ್ಟಿಗೆ ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಕರಬಸನ್ ಅವರು ನಮ್ಮೊಂದಿಗೆ ಇದ್ದಾರೆ. ನಾಗಪ್ಪ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವರ ಜೊತೆಗೆ ಇದೇ ವಿಭಾಗದ ಡಾಕ್ಟರ್ ಟಿಆರ್ ಮಂಜುಶ್ರೀ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಮಂಜುಶ್ರೀ ಅವರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನಾಗಲೇ ಹೇಳಿದೆ ನೈರ್ಮಲೀಕರಣ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ಜಾನುವಾರುಗಳ ಕೊಟ್ಟಿಗೆ ನೈರ್ಮಲೀಕರಣವನ್ನು ನಾವು ಕಾಪಾಡಿದಷ್ಟು ನಮ್ಮ ಜಾನುವಾರುಗಳ ಆರೋಗ್ಯವನ್ನ ಚೆನ್ನಾಗಿ ಇಟ್ಟುಕೊಳ್ಬಹುದು ಅನ್ನುವಂಥದ್ದನ್ನ ಈ ನಿಟ್ಟಿನಲ್ಲಿ ಈ ಆಧುನಿಕ ಹೈನುಗಾರಿಕೆಯಲ್ಲಿ ನೈರ್ಮಲೀಕರಣವನ್ನ ಹೇಗೆ ನಾವು ಮಾಡಬೇಕಾಗುತ್ತೆ? ಆಧುನಿಕ ಹೈನುಗಾರಿಕೆಗೆ ಈ ನೈರ್ಮಲೀಕರಣ ಅನ್ನೋದೇನಿದೆ ಕೊಟ್ಟಿಗೆಗಳಲ್ಲಿ ನಾವು ಅನುಸರಿಸಬೇಕಾದಂಥ ಕ್ರಮಗಳು ಅತ್ಯಗತ್ಯವಾಗಿವೆ. ನೈರ್ಮಲೀಕರಣದಿಂದ ನಾವು ರೋಗ ರುಜಿನಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದರಿಂದ ರಾಸುಗಳ ಉತ್ಪತ್ತಿ ಹೆಚ್ಚಾಗ್ತದೆ ಮತ್ತು ಅವುಗಳ ಪ್ರಜನನ ಶಕ್ತಿ ಕೂಡ ಹೆಚ್ಚಾಗ್ತದೆ. ಒಂದು ವೇಳೆ ನಿಯಮಿತವಾಗಿ ನೈರ್ಮಲೀಕರಣದ ತತ್ವಗಳನ್ನು ನಾವು ಕೊಟ್ಟಿಗೆಗಳಲ್ಲಿ ಪಾಲಿಸದೇ ಹೋದರೆ ರೈತರು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಯಾಕೆಂದರೆ ಸೋಂಕುಗಳು ಉಲ್ಬಣಗೊಂಡು ರೈತರು ಕಷ್ಟಪಡಬೇಕಾಗ್ತದೆ. ಕೋಳಿಗಳಿಗೆ ನಾವೇನಾದರೂ ಈ ಹೈನುಗಾರಿಕೆಯನ್ನು ಹೋಲಿಸಿದ್ದೇ ಆದರೆ ಕೋಳಿಗಳಲ್ಲಿ ಆಲ್ ಇನ್ ಆಲ್ ಔಟ್ ಅನ್ನುವಂಥ ಪದ್ಧತಿಯನ್ನು ಬಳಸ್ತೀವಿ. ಈ ಆಲ್ ಇನ್ ಆಲ್ ಔಟ್ ಪದ್ಧತಿ ಅಂದರೆ ಒಂದೇ ಸಲ ಕೋಳಿಗಳನ್ನು ತರ್ತೀವಿ, ಅವುಗಳ ಒಂದು ಪ್ರೊಡಕ್ಟಿವಿಟಿ ಮುಗಿದಾದ ತಕ್ಷಣ ಅವುಗಳನ್ನು ಒಂದೇ ಸಲ ಡಿಸ್ಪೋಸ್ ಮಾಡ್ತೀವಿ. ಈ ರೀತಿ ನಾವು ಈ ಹೈನುಗಾರಿಕೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ನೈರ್ಮಲೀಕರಣವನ್ನು ನಿರಂತರವಾಗಿ ನಾವು ಕೊಟ್ಟಿಗೆಗಳಲ್ಲಿ ಮಾಡಲೇಬೇಕಾದಂಥ ಒಂದು ಕ್ರಮವಾಗಿದೆ. ಅಲ್ಲದೆ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಿರ್ತವೆ ಈ ಒಂದು ಕೊಟ್ಟಿಗೆಗಳಲ್ಲಿ. ಉದಾಹರಣೆಗೆ ಹೇಳಬೇಕಂದ್ರೆ ಈ ಆಧುನಿಕ ಹೈನುಗಾರಿಕೆಯಲ್ಲಿ ಪ್ರತ್ಯೇಕವಾದ ಕೊಟ್ಟಿಗೆಗಳನ್ನೇ ನಿರ್ಮಾಣ ಮಾಡಿರ್ತಾರೆ. ಆದರೆ ಕೆಲವೊಂದು ಸಲ ಸಂದರ್ಭದಲ್ಲಿ ಈ ರಾಸುಗಳ ಸಂಖ್ಯೆ ಕಡಿಮೆ ಇದ್ದಾಗ ರೈತರು ಒಂದು ಪ್ರತ್ಯೇಕವಾದ ಸ್ಥಳವನ್ನ ಈ ಕರುಗಳಿಗಾಗಲಿ ಅಥವಾ ಪ್ರಜನನಕ್ಕಾಗಲಿ ವಿಶೇಷವಾಗಿ ಮೀಸಲಾಗಿಟ್ಟಿರ್ತಾರೆ. ಈ ಒಂದು ಸ್ಥಳಗಳಲ್ಲಿ ಆ ಸ್ಥಳಗಳ ಒಂದು ಶುಚಿ ಮಾಡುವುದಾಗಲಿ ಮತ್ತೆ ಸೋಂಕು ನಿವಾರಣೆಯಾಗಲಿ ಬಹಳ ಮುಖ್ಯವಾಗಿರ್ತದೆ. ಇವುಗಳನ್ನ ಕಾಲಕಾಲಕ್ಕೆ ನಾವು ಮಾಡ್ತಾನೆ ಇದ್ರೆ ನಾವು ರೋಗಗಳನ್ನು ಕಡಿಮೆ ಇಟ್ಟು ಆಧುನಿಕ ಹೈನುಗಾರಿಕೆಯಲ್ಲಿ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ನೈರ್ಮಲ್ಯೀಕರಣ ಅನ್ನೋದು ಒಂದು ಎರಡು ಹಂತಗಳ ಒಂದು ಪ್ರಕ್ರಿಯೆ. ಮೊದಲು ಸ್ವಚ್ಛಗೊಳಿಸುವಂತಹ ಕ್ರಿಯೆ, ಇದಕ್ಕೆ ನಾವು ಕ್ಲೀನಿಂಗ್ ಅಂತ ಅಂತೀವಿ. ಇದರಲ್ಲಿ ಎಲ್ಲಾ ರೀತಿಯ ಸಾವಯವ ಪದಾರ್ಥಗಳನ್ನ ಕೊಟ್ಟಿಗೆಯಿಂದ ತೆಗೆದುಹಾಕಿ ನಂತರ ಸೋಂಕು ನಿವಾರಕಗಳನ್ನ ಬಳಸಿ ನಾವು ಅಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನ ನಾಶ ಮಾಡಬೇಕಾಗ್ತದೆ. ಅದಕ್ಕೆ ಕ್ಲೀನಿಂಗು ಮತ್ತೆ ಡಿಸ್ಇನ್ಫೆಕ್ಷನ್ ಅನ್ನೋದು ಈ ಎರಡು ನೈರ್ಮಲ್ಯೀಕರಣದ ಎರಡು ಹಂತಗಳು ಅಂತ ನಾವು ಹೇಳಬಹುದು. ಇನ್ನು ಹಾಲು ಕರೆಯುವಂತ ಒಂದು ಕೊಟ್ಟಿಗೆಯ ನೈರ್ಮಲ್ಯ ಆಧುನಿಕ ಹೈನುಗಾರಿಕೆಯಲ್ಲಿ ಬಹಳ ಮುಖ್ಯ. ಹಾಲು ಕರೆಯುವಂತಹ ಸ್ಥಳದಲ್ಲಿ ಹಾಲನ್ನ ದಿನಕ್ಕೆ ಎರಡು ಬಾರಿ ನಾವು ಕರೆಯೋದ್ರಿಂದ ಎರಡೂ ಬಾರಿ ಹಾಲು ಕರೆದ ನಂತರ ನೆಲದ ಮತ್ತು ಕೊಟ್ಟಿಗೆಯ ಒಂದು ಶುಚಿತ್ವವನ್ನು ಕಾಪಾಡಬೇಕಾಗ್ತದೆ. ಹಾಲು ಕರೆದಾದ್ಮೇಲೆ ಅದರ ಅವಶೇಷಗಳೆಲ್ಲ ಉಳಿದಿರೋದ್ರಿಂದ ಅವು ಸೂಕ್ಷ್ಮಾಣುಜೀವಿಗಳಿಗೆ ಆಹ್ವಾನ ಕೊಡುವುದರಿಂದ ಹಾಲಿನ ಒಂದು ಅವಶೇಷಗಳನ್ನು ತೆಗೆದು ದಿನಂಪ್ರತಿ ನಾವು ತೊಳೆಯಬೇಕಾಗ್ತದೆ. ಇನ್ನು ವಾರಕ್ಕೊಮ್ಮೆ ಆದರೂ ಕೂಡ ಹಾಲು ಕರೆಯುವಂತಹ ಸ್ಥಳದ ಒಂದು ಸಂಪೂರ್ಣ ನೈರ್ಮಲ್ಯೀಕರಣ ನಡೆಸಬೇಕಾಗ್ತದೆ. ಇದಕ್ಕಾಗಿ ನಾವು ಮೊದಲು ಡಿಟರ್ಜೆಂಟ್ನ ಸಹಾಯ ತೆಗೆದುಕೊಂಡು ಸಾವಯವ ಪದಾರ್ಥಗಳನ್ನು ತೆಗೆದುಹಾಕಿ ನಂತರ ಡಿಸ್ಇನ್ಫೆಕ್ಟೆಂಟ್ ಅಥವಾ ಸೋಂಕು ನಿವಾರಕಗಳನ್ನು ಬಳಸಿ ಅಲ್ಲಿ ನಾವು ನೈರ್ಮಲ್ಯೀಕರಣ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲದೆ ಈ ಒಂದು ರಾಸಾಯನಿಕಗಳು ಏನು ನಾವು ಡಿಸ್ಇನ್ಫೆಕ್ಟೆಂಟ್ ಅಂತೀವಲ್ಲ, ಇವುಗಳನ್ನು ನಾನಾ ವಿಧದಲ್ಲಿ ಕೊಟ್ಟಿಗೆಯಲ್ಲಿ ಬಳಸಬಹುದಾಗಿದೆ. ಸಿಂಪರಣೆ ಮುಖಾಂತರ, ನೊರೆಯ ಮುಖಾಂತರ, ಇನ್ನಿತರ ಸ್ಪ್ರೇಗಳ ಮುಖಾಂತರ ನಾವು ಬಳಸಬಹುದು. ಇನ್ನು ಎರಡನೇದು ಪ್ರಮುಖ ಸೂಕ್ಷ್ಮವಾದ ಪ್ರದೇಶ ಅಂದರೆ ಆಧುನಿಕ ಹೈನುಗಾರಿಕೆಯಲ್ಲಿ ಕರುಗಳ ಕೋಣೆ ಅಥವಾ ಕರುಗಳನ್ನು ಕಟ್ಟತಕ್ಕಂಥ ಸ್ಥಳ ಮತ್ತು ಪ್ರಜನನ ಮಾಡ್ತಕ್ಕಂಥ ಕರು ಹಾಕ್ತಕ್ಕಂಥ ಸ್ಥಳ. ಇಲ್ಲಿ ನಾವು ಒಂದು ವೇಳೆ ನೈರ್ಮಲ್ಯವನ್ನು ಕಾಪಾಡದೆ ಹೋದರೆ ನಾನಾ ಬಗೆಯ ರೋಗಗಳು ಕಾಣಿಸಿಕೊಳ್ತವೆ. ಉದಾಹರಣೆಗೆ ನಾವು ಕರುಗಳಲ್ಲಿ ನೋಡೋದಾದರೆ ಕರುಗಳಿಗೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು, ಕಾಫ್ ನ್ಯುಮೋನಿಯಾ ಅಂತೀವಿ, ಅಥವಾ ಈ ಒಂದು ಕಾಫ್ಗಳಲ್ಲಿ ಭೇದಿ ಆಗ್ತದೆ, ಕಾಫ್ ಸ್ಕೌರ್ಸ್ ಅಂತೀವಿ, ನಿಯೋನೆಟಲ್ ಕಾಫ್ ಡಯೇರಿಯಾ ಅಂತ. ಇಂಥ ಒಂದು ರೋಗಗಳು ಒಂದು ವೇಳೆ ಕಂಡು ಬಂದರೆ ಕರುಗಳ ಸಾವಾಗ್ತದೆ ಅಥವಾ ಅವುಗಳ ಬೆಳವಣಿಗೆ ಕುಂಠಿತ ಆಗ್ತದೆ ಅಥವಾ ಅವುಗಳ ಒಂದು FCR ಅಂತೀವಿ, ಫೀಡ್ ಕನ್ವರ್ಷನ್ ರೇಷಿಯೋ ಕಡಿಮೆ ಆಗ್ತದೆ. ಇದೆಲ್ಲ ಮಾಡೋದ್ರಿಂದ ಆರ್ಥಿಕ ಹಾನಿ ರೈತರಿಗೆ ಆಗ್ತದೆ. ಇಂಥ ಒಂದು ಕಾರಣಕ್ಕಾಗಿ ನಾವು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕಾಗ್ತದೆ. ಇನ್ನು ಆಧುನಿಕ ಹೈನುಗಾರಿಕೆಯಲ್ಲಿ ಕರುಗಳೆಲ್ಲ ರೋಗಗಳನ್ನು ನಾವು ನಿಯಂತ್ರಣ ಮಾಡಲೇಬೇಕು. ನಿಯಂತ್ರಣ ಮಾಡಲಿಕ್ಕೆ ಒಂದು ನಾವು ಪಶುಸಂಗೋಪನೆಯಲ್ಲಿ ಮೊದಲೇ ಹೇಳ್ತೀವಿ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಈ ರೋಗಗಳು ಬರದೇ ಇರುವಾಗೆ ನಾವು ನೋಡ್ಕೊಳ್ಬೇಕು. ಉದಾಹರಣೆಗೆ ಈಗ ಹಸುಳುಗಳಲ್ಲಿ ಬರ್ತಕ್ಕಂಥ ಈ ಭೇದಿ ನಿಯೋನೆಟಲ್ ಕಾಫ್ ಡಯರನ್ನೇ ನಾವು ನೋಡೋದಾದ್ರೆ ಇದಕ್ಕೆ ನಾನಾ ಬಗೆಯ ಕಾರಣಗಳಿದ್ದಾವೆ. ವೈರಾಣುಗಳು, ರೋಟಾ ವೈರಾಣು, ಕೊರೋನಾ ವೈರಾಣು ಅಥವಾ ಬ್ಯಾಕ್ಟೀರಿಯಾಗಳು, ಈ ಕೊಲೈ ಅಂತೀವಿ, ಸಾಲ್ಮನೆಲ್ಲ ಅಂತೀವಿ, ಮತ್ತೆ ಪರೋಪಜೀವಿಗಳು ಕ್ರಿಪ್ಟೋಸ್ಪೊರಿಡಿಯಂ ಪಾರ್ವಮ್ ಅಂತೀವಿ, ಈ ಎಲ್ಲ ಒಂದು ಬಗೆಯ ರೋಗ ಕಾರಕಗಳಿಂದ ರೋಗ ಬರ್ತದೆ. ಅದಕ್ಕೋಸ್ಕರ ನಾವು ಬ್ರಾಡ್ ಸ್ಪೆಕ್ಟ್ರಮ್ ಇರತಕ್ಕಂತ ಸೋಂಕು ನಿವಾರಕಗಳ ಬಳಕೆಯನ್ನು ಮಾಡೋದ್ರಿಂದ ಇಲ್ಲಿ ಸೂಕ್ಷ್ಮಾಣುಜೀವಿಗಳು ಅಥವಾ ಕ್ರಿಮಿಗಳನ್ನು ನಾವು ಸಾಯಿಸಲಿಕ್ಕೆ ಸಾಧ್ಯ ಇದೆ. ನಾವು ಎಷ್ಟೇ ಬ್ರಾಡ್ ಸ್ಪೆಕ್ಟ್ರಮ್ ಅಂದರೂ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂಥ ಗ್ಲುಟಾಹೈಡ್ರೇಟ್ ಅಥವಾ ಅಯೋಡಿನ್ ನಂತಹ ಒಂದು ಸೋಂಕು ನಿವಾರಕಗಳು ವೈರಾಣು ಮತ್ತು ಬ್ಯಾಕ್ಟೀರಿಯಾದ ಮೇಲೆ ಕೆಲಸ ಮಾಡಬಹುದು. ಆದರೆ ಈ ಪರೋಪಜೀವಿಗಳು ಎಸ್ಪೆಷಲಿ ಕ್ರಿಪ್ಟೋಸ್ಪೊರಿಡಿಯಂ ಪಾರ್ವಮ್ ಅಂತೀವಿ, ಇದರ ಒಂದು ಕೋಶಗಳ ಮೇಲೆ ಕೆಲಸ ಮಾಡುವುದಿಲ್ಲ. ಅದಕ್ಕೋಸ್ಕರ ರೈತರು ಸೂಕ್ತ ಸೋಂಕು ನಿವಾರಕಗಳ ಬಳಕೆಯನ್ನು ಮಾಡಬೇಕಾಗ್ತದೆ. ಅಂದರೆ ಕೊಟ್ಟಿಗೆಯಲ್ಲಿ ಕಂಡುಬಂದಂಥ ರೋಗಗಳಿಗೆ ಅನುಸಾರವಾಗಿ ಪಶುವೈದ್ಯರ ಒಂದು ಮಾರ್ಗದರ್ಶನದಂತೆ ನಿಯಮಿತವಾಗಿ ಸೋಂಕು ನಿವಾರಕಗಳನ್ನು ಬಳಸಿ ಅವುಗಳನ್ನು ಕಾಲಕಾಲಕ್ಕೆ ಬದಲಾವಣೆ ಕೂಡ ಮಾಡಬೇಕಾಗ್ತದೆ. ರೋಗ ಬದಲಾದಾಗೆ ಈ ಸೋಂಕು ನಿವಾರಕಗಳ ಬಳಕೆ ಕೂಡ ಮಾಡುವುದು. ಮುಂದಿನ ಇನ್ನೊಂದು ಆಧುನಿಕ ಹೈನುಗಾರಿಕೆಯಲ್ಲಿ ಬಹಳ ಮಹತ್ವದ್ದು ಅಂದರೆ ಕೊಟ್ಟಿಗೆಗಳಲ್ಲಿ ಕೆಲಸ ಮಾಡತಕ್ಕಂಥ ಜನರು. ಇವರೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಈ ಕ್ರಿಮಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ರೋಗ ಪ್ರಸಾರ ಮಾಡತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಜನರು ತಮ್ಮ ಕೈಗಳನ್ನು ನಿಯಮಿತವಾಗಿ ತೊಳ್ಕೊಳ್ಬೇಕು. ಇದಕ್ಕೆ ನಾವು ಡಿಸ್ಇನ್ಫೆಕ್ಟೆಂಟ್ ಸೋಪ್ ಅಂತೀವಿ, ಡಿಕಂಟಾಮಿನೇಟಿಂಗ್ ಸೋಪ್ ಅಥವಾ ಕ್ರಿಮಿನಾಶಕ ಸೋಪ್ ಅನ್ನು ಬಳಸಿ ಕೈಗಳನ್ನು ತೊಳೆದುಕೊಳ್ಬೇಕಾಗ್ತದೆ. ಎಷ್ಟೋ ಸಲ ಫಾರ್ಮ್ನಲ್ಲಿ ರೋಗೋದ್ರೇಕಗಳಾಗ್ತವೆ, ಅಂತ ಸಮಯದಲ್ಲಿ ಆಲ್ಕೋಹಾಲ್ ಆಧಾರಿತ ಸೋಂಕು ನಾಶಕಗಳನ್ನು ಬಳಸಿ ಕೈಗಳನ್ನು ತೊಳೆದುಕೊಂಡಾದರೆ ಕೊಟ್ಟಿಗೆಗಳಲ್ಲಿ ಕೆಲಸ ಮಾಡತಕ್ಕಂಥ ಜನರು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಈ ಸೂಕ್ಷ್ಮಾಣುಜೀವಿಗಳನ್ನು ತೆಗೆಯುವುದನ್ನು ತಡೆದಂತಾಗ್ತದೆ. ಇನ್ನು ಪ್ರಮುಖವಾಗಿ ನಮ್ಮ ರೈತ ಬಾಂಧವರು ಪಾಲಿಸದೇ ಇರತಕ್ಕಂಥ ಒಂದು ಕ್ರಮ ಏನಪ್ಪ ಅಂದರೆ ಕೋಳಿಗಳಲ್ಲಿ ಬಳಸ್ತಾರೆ ಆದರೆ ಈ ಹೈನುಗಾರಿಕೆಯಲ್ಲಿ ಬಳಸಲ್ಲ. ಅದೇನಪ್ಪ ಅಂದರೆ ಫುಟ್ ಬಾತ್ ಅಂತೀವಿ ನಾವು, ಕಾಲುನಿಕೆ. ಕೊಟ್ಟಿಗೆಯ ಒಂದು ಪ್ರವೇಶ ದ್ವಾರದಲ್ಲಿ ಒಂದು ತೊಟ್ಟಿಯನ್ನು ಕಟ್ಟಿ ಅಲ್ಲಿ ಸೋಂಕು ನಿವಾರಕವನ್ನು ಇರಿಸಿ ಜನರು ಎಷ್ಟು ಸಲ ಆ ಒಂದು ಕೊಟ್ಟಿಗೆಗೆ ಭೇಟಿ ಆಗ್ತಾರೋ ಅಷ್ಟು ಸಲ ಅದರಲ್ಲಿ ತಮ್ಮ ಕಾಲುಗಳನ್ನು ಅದ್ದಿ ನಂತರ ಹೋದಾಗ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಅಥವಾ ಕ್ರಿಮಿಗಳನ್ನು ಅಲ್ಲೇ ಬಿಟ್ಟಂತಾಗ್ತದೆ. ಇದರ ಒಂದು ಬಳಕೆಯನ್ನು ನಾವು ಹೈನುಗಾರಿಕೆಯಲ್ಲಿ ಕೂಡ ಮಾಡಬೇಕಾಗ್ತದೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ ಆಧುನಿಕ ಹೈನುಗಾರಿಕೆ ಅಂದರೆ ಅಲ್ಲಿ ಯಂತ್ರಗಳು ಅಂದರೆ ಹಾಲು ಕರೆಯುವಂಥ ಯಂತ್ರಗಳ ಬಳಕೆ ಮಾಡಲೇಬೇಕಾಗುತ್ತೆ. ಅದರ ಶುಚಿತ್ವ ಕೂಡ ಬಹಳ ಮುಖ್ಯ. ಪ್ರತಿದಿನ ಬಳಕೆಯಾದ ತಕ್ಷಣ ಈ ಹಾಲಿನ ಅವಶೇಷಗಳನ್ನು ತೆಗೆದುಹಾಕಿ ಸೂಕ್ತ ಸೋಂಕು ನಿವಾರಕಗಳನ್ನು ಬಳಸಿ ಕೇವಲ ನೀರಿನಿಂದ ಮಾತ್ರ ಅಲ್ಲ ಸೂಕ್ತ ಸೋಂಕು ನಿವಾರಕಗಳನ್ನು ಬಳಸಿ ಬಯೋಫಿಲ್ಮ್ ಅಭಿವೃದ್ಧಿ ಆಗದೇ ಇರುವಂಗೆ ಪರಾಸಿಟಿಕ್ ಆಸಿಡ್ ಅಥವಾ ಹೈಡ್ರೋಜನ್ ಪೆರಾಕ್ಸೈಡು ಈ ರಬ್ಬರ್ ಲೈನರ್ಗಳಿಗೆ ಹಾನಿಯಾಗದಂತೆ ನಾವು ಸೋಂಕು ನಿವಾರಕಗಳನ್ನು ಬಳಸಿದ್ದೇ ಆದರೆ ನಾವು ಕೊಟ್ಟಿಗೆಯಲ್ಲಿ ರೋಗಗಳು ಬರದಂತೆ ನೋಡ್ಕೋಬಹುದು. ಇದರಿಂದ ಆಧುನಿಕ ಹೈನುಗಾರಿಕೆಗೆ ಲಾಭ ಆಗ್ತದೆ ಅಂತ ಹೇಳ್ಬೋದು. ನಾವು ನೈರ್ಮಲೀಕರಣ ಮಾಡಿದ್ದು ತುಂಬಾ ಪರಿಣಾಮಕಾರಿಯಾಗಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಕೊಟ್ಟಿಗೆಯನ್ನ ನಿರ್ಮಾಣವನ್ನ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಜಾನುವಾರುಗಳಿಗೆ ಕೊಟ್ಟಿಗೆಯನ್ನ ನಿರ್ಮಾಣ ಮಾಡತಕ್ಕಂತಹ ಸಂದರ್ಭದಲ್ಲಿ ನಾವು ಪರಿಗಣಿಸಬೇಕಾದಂತಹ ಮೂಲಭೂತ ಅಂಶಗಳು ಏನು? ಕೊಟ್ಟಿಗೆ ಅಂತ ಹೇಳಿದ ತಕ್ಷಣ ಜಾನುವಾರುಗಳ ಕೊಟ್ಟಿಗೆ ಇರೋದು ಏನಕ್ಕೆ ಅಂತಂದ್ರೆ ಜಾನುವಾರುಗಳ ಆರೋಗ್ಯದ ಹಿತದೃಷ್ಟಿಯಿಂದ ಅವುಗಳಿಗೆ ಸುವ್ಯವಸ್ಥಿತವಾದ ಹಾಗೂ ವೈಜ್ಞಾನಿಕವಾದ ಸ್ಥಳಾವಕಾಶವನ್ನು ಒದಗಿಸಿಕೊಡೋದು ಸೂಕ್ತ ಆಗಿರುತ್ತೆ. ಇಂತಹ ಸುಸಜ್ಜಿತವಾದ ಸ್ಥಳಗಳನ್ನೇ ನಾವು ಕೊಟ್ಟಿಗೆ ಎಂದು ಕರೆಯುತ್ತೇವೆ. ಈ ಕೊಟ್ಟಿಗೆ ನಿರ್ಮಾಣದಲ್ಲಿ ಬಹು ಮುಖ್ಯವಾದ ಅಂಶಗಳನ್ನು ನಾವು ಪರಿಗಣಿಸಬೇಕಾಗುತ್ತೆ. ಅವುಗಳೇನಂತ ಹೇಳಿದ್ರೆ ಮೊದಲು ಟೋಪೋಗ್ರಫಿ ಅಂತ ಹೇಳ್ತೀವಿ, ಅಂದ್ರೆ ಸ್ಥಳಾಕೃತಿ. ಈ ಕೊಟ್ಟಿಗೆ ನಿರ್ಮಾಣ ಮಾಡಬೇಕು ಅಂದಾಗ ನಾವು ಸೂಕ್ತವಾದ ಜಾಗವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಈ ಸ್ಥಳವು ಸದಾ ಸಮವಾದ ಪ್ರದೇಶವಾಗಿರಬೇಕು, ಯಾವುದೇ ರೀತಿಯ ಅಸಮ ಅಥವಾ ಏರಿಳಿತಗಳಿರಬಾರದು, ಅಥವಾ ಏನಾದರೂ ಈ ರೀತಿಯ ಹಿಗ್ಗು ತಗ್ಗುಗಳು ಏನಾದರೂ ನೆಲದಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ನೀರು ನಿಲ್ಲುವಂತಹ ಸಮಸ್ಯೆಗಳು ಉಂಟಾಗುತ್ತೆ. ಅದರಿಂದ ಎಷ್ಟೋ ಔಟ್ಬ್ರೇಕ್ ಆಫ್ ವಾಟರ್ ಬಾಂಡ್ ಡಿಸೀಸಸ್ ಅಂದ್ರೆ ಕಲುಷಿತ ನೀರಿನ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತದೆ. ಆದ್ದರಿಂದ ನಾವು ಆಯ್ಕೆ ಮಾಡುವಂತಹ ಸ್ಥಳ ಯಾವಾಗಲೂ ಕೂಡ ಸಮವಾದ ಪ್ರದೇಶವಾಗಿರಬೇಕು. ಅದಲ್ಲದೆ ನಂತರ ಯಥೇಚ್ಛವಾದ ಗಾಳಿ ಮತ್ತು ಸೂರ್ಯನ ಬೆಳಕು ಆಡುವಂತಹ ಸ್ಥಳ ಆಗಿರಬೇಕು. ನೀರಿನ ಸೌಲಭ್ಯವೂ ಕೂಡ ಯಥೇಚ್ಛವಾಗಿರಬೇಕು, ಯಾವುದೇ ರೀತಿಯ ಅಭಾವ ಉಂಟಾಗಬಾರದು ನೀರಿನ ವಿಚಾರದಲ್ಲಿ. ನಂತರ ಪ್ರಾಪರ್ ಡ್ರೈನೇಜ್ ಅಂದ್ರೆ ಒಳಚರಂಡಿಯ ವ್ಯವಸ್ಥೆ ಏನಿದೆ ಅದು ಕೂಡ ಸರಿಯಾದ ರೀತಿಯಲ್ಲಿ ಇರಬೇಕಾಗತ್ತೆ. ನಂತರ ಈಗ ನಾವು ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸಿದ ನಂತರ ಸಂಗ್ರಹಿಸಿದಂತಹ ತ್ಯಾಜ್ಯ ವಸ್ತುಗಳನ್ನು ಕೂಡ ನಾವು ಸೂಕ್ತವಾದ ರೀತಿಯಲ್ಲಿ ವಿಲೇವಾರಿ ಮಾಡುವಂತಹ ಅವಕಾಶಗಳನ್ನು ಕೂಡ ಹೊಂದಿರಬೇಕಾಗತ್ತೆ. ನಂತರ ಬಂದು ಮುಖ್ಯವಾಗಿ ನೆಲ, ಕೊಟ್ಟಿಗೆಯ ನೆಲ ಏನಾಗಿರ್ಬೇಕಂದ್ರೆ ಇದನ್ನ ಆದಷ್ಟು ಮಣ್ಣಿನಿಂದ ಮಾಡಲ್ಪಟ್ಟಿರಬಾರ್ದು. ಯಥೇಚ್ಛವಾಗಿ ಕಾಂಕ್ರೀಟ್ ಸಿಮೆಂಟ್ ಫ್ಲೋರಿಂಗ್ ಅಂತ ಏನ್ ಹೇಳ್ತೀವಿ, ಕಾಂಕ್ರೀಟ್ ಸಿಮೆಂಟ್ ನ ಬಳಸಿ ಅದರಿಂದ ಕೊಟ್ಟಿಗೆಯ ನೆಲವನ್ನು ನಿರ್ಮಾಣ ಮಾಡಿರಬೇಕಾಗತ್ತೆ. ಒಂದು ಹಸುವಿಗೆ ಫ್ಲೋರ್ ಸ್ಪೇಸ್, ನಾವು ಆ ನೆಲದ ರಿಕ್ವೈರ್ಮೆಂಟ್ ಎಷ್ಟು ಅಂತ ಹೇಳ್ತೀವಿ ಅಂದ್ರೆ ಕವರ್ಡ್ ಏರಿಯಾ ಆದ್ರೆ 3.5 meters square ಅಷ್ಟು ಜಾಗ ಇರಬೇಕಾಗತ್ತೆ. ಓಪನ್ ಏರಿಯಾದಲ್ಲಿ ಆದ್ರೆ 7 meters square ಅಷ್ಟು ಜಾಗ ಇರಬೇಕಾಗತ್ತೆ. ನಂತರ ಅವುಗಳು ಮೇವು ತಿನ್ನುವಂತಹ ಸ್ಥಳ ಏನಿರಬೇಕು ಅದು ಬಂದು 60-75 centimeters ಅಷ್ಟು ಜಾಗ ಕೊಟ್ಟಿರಬೇಕಾಗತ್ತೆ. ನೀರು ಕುಡಿಯುವಂತಹ ಜಾಗ ಬಂದು ಆ ಕೊಟ್ಟಿಗೆಯಲ್ಲಿ ಸುಮಾರು 45-60 centimeters ಅಷ್ಟು ಜಾಗ ಕೊಟ್ಟಿರಬೇಕಾಗತ್ತೆ. ಸೊ ಈ ಎಲ್ಲಾ ಅಂಶಗಳನ್ನ ಮುಖ್ಯವಾಗಿ ನಾವು ಗಮನದಲ್ಲಿಟ್ಟುಕೊಂಡು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡೋದ್ರಿಂದ ಜಾನುವಾರುಗಳ ಆರೋಗ್ಯ ಕೂಡ ಅಭಿವೃದ್ಧಿಯಾಗುತ್ತದೆ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಕೊಟ್ಟಿಗೆಯನ್ನ ಮಾತ್ರ ನೈರ್ಮಲೀಕರಣವನ್ನ ಮಾಡಿದರೆ ಸಾಕಾಗುವುದಿಲ್ಲ. ಕೊಟ್ಟಿಗೆನಲ್ಲಿ ವಾಸ ಮಾಡತಕ್ಕಂತಹ ಜಾನುವಾರುಗಳು ಏನಿರುತ್ತೋ, ನಮ್ಮ ಹಸು ಎಮ್ಮೆಗಳು ಏನಿರುತ್ತೋ, ಅವುಗಳ ನೈರ್ಮಲೀಕರಣವನ್ನು ಕೂಡ ಮಾಡಬೇಕಾಗುತ್ತೆ. ಇದನ್ನ ಹೇಗೆ ಮಾಡ್ತಕ್ಕಂಥದ್ದು? ರಾಸುಗಳ ಒಂದು ನೈರ್ಮಲ್ಯಕರಣಗಳು ಬಹಳ ಮುಖ್ಯ ಸರ್, ತಾವು ಹೇಳಿದಂಗೆ. ಯಾಕಂದ್ರೆ ರಾಸುಗಳ ನೈರ್ಮಲ್ಯದ ಮೇಲೇನೆ ಅವುಗಳ ಒಂದು ಆರೋಗ್ಯ ನಿಂತಿರೋದ್ರಿಂದ ಸೊ ಅವುಗಳನ್ನು ನಾವು ಶುಚಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಪ್ರಮುಖವಾಗಿ ರಾಸುಗಳನ್ನ ಬಾಧಿಸ್ತಕ್ಕಂಥ ರೋಗ ಅಂದ್ರೆ ಕೆಚ್ಚಲ್ಬಾವು, ಬಂಜತನ ಮತ್ತು ಈ ಗೊರಸುಗಳ ಕಾಯಿಲೆ ಕುಂಟೋದು. ಸೊ ಈ ಒಂದು ಕಾಯಿಲೆಗಳನ್ನ, ಇವುಗಳ ಒಂದು ಮೂಲ ನಾವು ನೋಡಿದರೆ ಇವುಗಳಲ್ಲಿ ಬಹುಪಾಲು ಸೂಕ್ಷ್ಮಾಣುಜೀವಿಗಳಿಂದ ಆಗಿರ್ತದೆ. ಈ ಒಂದು ಕ್ರಿಮಿಗಳನ್ನ ನಾಶಪಡಿಸಲಿಕ್ಕೆ ನಾವು ನೈರ್ಮಲ್ಯಕರಣದ ಒಂದು ತತ್ವಗಳನ್ನ ಕೊಟ್ಟಿಗೆಯಲ್ಲಿ ಬಳಸಲೇಬೇಕಾಗುತ್ತೆ. ಕೊಳಕಾದ ಒಂದು ಕೊಟ್ಟಿಗೆ ಇದ್ರೆ ಅಲ್ಲಿ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಇರೋದ್ರಿಂದ ಕೆಚ್ಚಲು ಬಾವನಂತ ರೋಗಗಳು ಬರ್ತದೆ. ಈ ಕೆಚ್ಚಲು ಬಾವನ್ನ ನಾವು ತಡೆಗಟ್ಟಬೇಕಪ್ಪ ಅಂದ್ರೆ ಒಂದು ಕೊಟ್ಟಿಗೆಯನ್ನು ಶುಚಿಯಾಗಿಟ್ಕೊಂಡಿರ್ಬೇಕು, ಎರಡನೇದು ಹಾಲು ಕರಿಬೇಕಾದಾಗ ನಾವು ಶುಚಿತ್ವದ ತತ್ವಗಳನ್ನ ಬಳಸಬೇಕಾಗುತ್ತೆ. ಈ ಹಾಲು ಕರೆದಾದ ನಂತರ ಹಸುವಿನ ಒಂದು ತೊಟ್ಟುಗಳ ರಂಧ್ರ ಸುಮಾರು 2 ಗಂಟೆಗಳ ಕಾಲ ತೆರೆದಿರ್ತದೆ. ಈ ಒಂದು ಸಮಯದಲ್ಲಿ ಏನಾದರೂ ಕೊಳೆಯಾದ ಜಾಗದಲ್ಲಿ ಹಸು ಮಲಗಿತ್ತು ಅಥವಾ ಅದರ ಮೇಲೆ ಕೂತ್ಕೋತು ಅಂದ್ರೆ ಈ ಸೂಕ್ಷ್ಮಾಣುಜೀವಿಗಳು ಅಂತ ಒಂದು ಸಮಯದಲ್ಲಿ ಒಳಗಡೆ ಹೋಗುವಂತಹ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಹಾಲು ಕರೆದಾದ್ಮೇಲೆ ಸಾಮಾನ್ಯವಾಗಿ ಹಸುಗಳಿಗೆ ಒಂಥರ ಸುಸ್ತಾಗಿರ್ತದೆ, ಅವು ಮಲ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತವೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಕೊಟ್ಟಿಗೆಯನ್ನು ಶುಚಿಯಾಗಿರಬೇಕು, ಅಥವಾ ಈ ತೊಟ್ಟಿನ ಮುಖಾಂತರ ನಮಗೆ ಸೂಕ್ಷ್ಮಾಣುಜೀವಿಗಳು ಹೋಗದೇ ಇರುವಂಗೆ ನೋಡ್ಕೋಬೇಕು. ಅದಕ್ಕೆ ಎರಡು ರೀತಿಯ ಒಂದು ಸೋಂಕು ನಿವಾರಕಗಳನ್ನು ನಾವು ಬಳಸ್ತೀವಿ. ಹಾಲು ಕರೆಯುವ ಮುನ್ನ ಸೂಕ್ಷ್ಮಾಣುಜೀವಿಗಳು ಹೋಗದಂತೆ ಪ್ರೀ ಡಿಪ್ ಅಂತ ಬಳಸ್ತೀವಿ. ನೊರೆಯುಕ್ತ ಒಂದು ಸೋಂಕು ನಿವಾರಕವನ್ನು ನಾವು ಈ ಒಂದು ತೊಟ್ಟುಗಳಿಗೆ ಅದ್ದಿದ್ದೆ ಆದರೆ, ನಂತರ ಹಾಲು ಕರೆದಿದ್ದೆ ಆದರೆ ಅವುಗಳ ಒಂದು ಪ್ರವೇಶ ಕೆಚ್ಚಲಿಗೆ ಆಗದೆ ಇರುವಂಗೆ ನೋಡ್ತೀವಿ. ಇನ್ನು ಶುಚಿಯಾಗಿ ಹಾಲು ಕರೆದಾದ ಮೇಲೆ ಪೋಸ್ಟ್ ಡಿಪ್ ಅಂತೀವಿ, ಅಂದರೆ ಹಾಲು ಕರೆದಾದ ಮೇಲೆ ಈ ಒಂದು ರಂಧ್ರವನ್ನ ಸೀಲ್ ಮಾಡತಕ್ಕಂಥ ಒಂದು ಪದಾರ್ಥಗಳು ಆ ಒಂದು ಪೋಸ್ಟ್ ಡಿಪ್ನಲ್ಲಿ ಇರ್ತವೆ. ಅದರ ಜೊತೆಗೆ ಸೂಕ್ಷ್ಮಾಣುಜೀವಿಗಳನ್ನು ನಾಶಪಡಿಸತಕ್ಕಂಥ ಒಂದು ಅಂಶಗಳು ಅದರಲ್ಲಿ ಇರ್ತವೆ. ಅದಕ್ಕೋಸ್ಕರ ರೈತರು ಕಡ್ಡಾಯವಾಗಿ ಈ ಒಂದು ಡಿಪ್ಗಳನ್ನು ಬಳಸಬೇಕಾಗ್ತದೆ. ಪ್ರಮುಖವಾಗಿ ಈ ಪೋಸ್ಟ್ ಡಿಪ್, ಹಾಲು ಕರೆದಾದ ಮೇಲೆ ತೊಟ್ಟುಗಳನ್ನು ಈ ಸೋಂಕು ನಿವಾರಕ ರಾಸಾಯನಿಕದಲ್ಲಿ ಅದ್ದಿರೋದ್ರಿಂದ ಈ ಕೆಚ್ಚಲ ಬಾವಿನ ಪ್ರಮಾಣವನ್ನು ಸುಮಾರು ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಎರಡನೇದು ಅಂದರೆ ಈ ಗೊರಸುಗಳ ಶುಚಿತ್ವ. ಗೊರಸುಗಳು ಕೂದಲಿನ ಹಾಗೆ ಬೆಳೀತಾನೆ ಇರ್ತವೆ, ಅದಕ್ಕೆ ರೈತರು ವರ್ಷಕ್ಕೆ ಒಮ್ಮೆ ಆದರೂ ಈ ಗೊರಸನ್ನು ಕತ್ತರಿಸಬೇಕಾಗ್ತದೆ. ಮೊದಲಿಗೆ ಎಲ್ಲ ಇದಕ್ಕಾಗಿ ಒಂದು ಸ್ಪೆಷಲೈಸ್ಡ್ ಎಕ್ಸ್ಪರ್ಟ್ಗಳು ಸಿಗ್ತಾ ಇದ್ರು ಜನರು, ಇತ್ತೀಚಿನ ದಿನಗಳಲ್ಲಿ ಸಿಗದೇ ಇರೋದ್ರಿಂದ ಅಥವಾ ಅವಾಗ ಅವರ ಒಂದು ಲಭ್ಯತೆ ಕಡಿಮೆ ಆಗಿರೋದ್ರಿಂದ ನಮ್ಮ ರೈತ ಬಾಂಧವರು ತಾವೇ ಕಲಿತರೆ ಬಹಳ ಒಳ್ಳೆಯದು. ಸೊ ತಾವು ಈ ಗೊರಸಗಳನ್ನು ಕತ್ತರಿಸಿ ಟ್ರಿಮ್ ಆಗಿ ಇಟ್ಕೋಬಹುದು. ಇನ್ನು ಒಂದು ಹೈನು ರಾಸು ಶುಚಿಯಾಗಿದೆಯೇ ಅಂತ ತಿಳ್ಕೊಳ್ಳಿಕ್ಕೆ ನಾನಾ ಬಗೆಯ ನಾವು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ತೀವಿ. ಸೊ ಶುಚಿತ್ವದ ವರ್ಗೀಕರಣ ಮಾಡ್ತೀವಿ. ಒಂದು ಹಸು ಶುಚಿಯಾಗಿದೆಯಾ ನೈರ್ಮಲ್ಯವಾಗಿದೆಯಾ ಅಂತ ತಿಳ್ಕೊಳ್ಳಿಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ರೀತಿಯ ಮೌಲ್ಯಮಾಪನಗಳ ಒಂದು ವ್ಯವಸ್ಥೆ ಇದೆ. ನಮ್ಮ ದೇಶದಲ್ಲಿ ಈ ಹೈನುಗಾರಿಕೆ ಬಹುಪಾಲು ಅಸಂಘಟಿತ ವಲಯದಲ್ಲೇ ಇರುವುದರಿಂದ ರಾಷ್ಟ್ರೀಕೃತವಾಗಿ ಒಂದು ಅಡಾಪ್ಟೆಡ್ ಒಂದು ಸಿಸ್ಟಮ್ ಇರದೇ ಇರುವುದರಿಂದ ನಾವು ಕೆಲವೊಂದು ಸಿಸ್ಟಮ್ಗಳನ್ನು ಬಳಸ್ತೀವಿ. ಪ್ರಚಲಿತ ಇರತಕ್ಕಂಥ ಸಿಸ್ಟಮ್ಗಳನ್ನು ಬಳಸ್ತೀವಿ. ಒಂದು ಆ ರೀತಿಯ ಸಿಸ್ಟಮ್ ಅಂದರೆ 0-2 ಸ್ಕೋರ್ ಕೊಡುವಂಥದ್ದು, 0, 1 or 2 ಈ ಒಂದು ಸ್ಕೋರ್ ಕೊಟ್ಟು ಹಸು ಶುಚಿಯಾಗಿದೆಯಾ ಇಲ್ಲವೇ ಅಂತ ಹೇಳಿ ನಾವು ನೋಡ್ತೀವಿ. ಇದಕ್ಕೆ ನಾವು ಹಸುವಿನ ಹಿಂಭಾಗವನ್ನು, ಯಾಕೆಂದ್ರೆ ಹಸುವಿನ ಹಿಂಭಾಗ ಮಾತ್ರ ಹೆಚ್ಚು ಕೊಳೆ ಆಗೋದ್ರಿಂದ ಹಿಂಭಾಗವನ್ನು ಮೂರು ಭಾಗವಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ಹಿಂಬದಿಯ ಮೇಲ್ಭಾಗ ಮತ್ತು ಬಾಲದ ಪ್ರದೇಶ, ಎರಡನೇದು ಹಿಂಗಾಲುಗಳ ಕೆಳಭಾಗ, ಆಮೇಲೆ ಕೆಚ್ಚಲಿನ ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿಯ ಕೊಳೆ ಇಲ್ಲ ಮತ್ತೆ ಶುಚಿಯಾಗಿದೆ ಅಥವಾ ಅಲ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕೊಳೆ ಆಗಿದೆ ಅಂದರೆ ಅದಕ್ಕೆ ನಾವು 0 or 0 ಸ್ಕೋರ್ ಕೊಡ್ತೀವಿ. ಇನ್ನು ಕೊಳೆ ಆಗಿದೆ ಬಟ್ ಕೊಳೆಯ ಗಾತ್ರ ಸುಮಾರು ಅಂಗೈನಷ್ಟಿದೆ, 10-15 cm ಇದ್ದಾಗ ಅದಕ್ಕೆ 1 ಸ್ಕೋರ್ ಕೊಡ್ತೀವಿ. ಆಮೇಲೆ ಕೊಳೆ ಆಗಿದೆ ಬಟ್ ಕೊಳೆಯ ಒಂದು ವಿಸ್ತೀರ್ಣ ಎಷ್ಟಿದೆ ಅಂದರೆ ಒಂದು ಮುಂಗೈನಷ್ಟು, ಸುಮಾರು 40 cm ಉದ್ದ ಇದೆ ಅಂತ ಅಂದ್ಕೊಂಡಾಗ ಅದಕ್ಕೆ 2 ಸ್ಕೋರ್ ಅಂತ ಕೊಡ್ತೀವಿ. ಸೊ 0 ಸ್ಕೋರ್ ಅಂತ ನಾವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ರೈತರಿಂದ. ಸೊ ಈ ರೀತಿ ಇರುವುದರಿಂದ ಈ ಒಂದು ಹಸುಗಳು ಶುಚಿಯಾಗಿದ್ದೇವೆ ಅಥವಾ ರೈತರು ನೈರ್ಮಲೀಕರಣದ ತತ್ವಗಳನ್ನು ಬಳಸ್ತಾ ಇದ್ದಾರಾ ಇಲ್ವಾ ಅಂತೇಳಿ ನಮಗೆ ತಿಳಿಲಿಕ್ಕೆ ಅನುಕೂಲ ಆಗ್ತದೆ. ಅಷ್ಟೇ ಅಲ್ಲದೆ ಹಸುವಿನ ಯಾವ ದೇಹದ ಭಾಗದಲ್ಲಿ ಕೊಳೆಯಾಗಿದೆ ಅನ್ನೋದರ ಮೇಲೆ ಯಾವ ರೀತಿಯ ವ್ಯವಸ್ಥಾಪನೆಯಲ್ಲಿ ಲೋಪನೆ ಇದೆ ಅನ್ನೋದನ್ನು ನಾವು ಕೂಡ ತಿಳ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ ಕಾಲುಗಳ ಕೆಳಭಾಗ ಮಾತ್ರ ಕೊಳೆಯಾಗಿದ್ದರೆ ನಮಗೆ ಪ್ಯಾಶೇಜ್ನ ಸಮಸ್ಯೆ ಇದೆ ಅಂತ ಹೇಳ್ಬೋದು. ಪ್ಯಾಶೇಜಲ್ಲಿ ಏನೇ ಒಂದು ಸಗಣಿ ಮೂತ್ರ ಇದೆ ಅದನ್ನು ಸರಿಯಾಗಿ ಕ್ಲೀನ್ ಮಾಡ್ತಿಲ್ಲ ಅಂತ ತಿಳ್ಕೊಬಹುದು. ಕೆಚ್ಚಲು ಮತ್ತು ದೇಹದ ಕೆಳಭಾಗದಲ್ಲಿ ಏನಾದರೂ ಇದ್ರೆ ನೆಲದ ಶುಚಿತ್ವ ಸರಿ ಇಲ್ಲ ಅಂತ ಆಗ್ತದೆ. ಬಾಲದಲ್ಲಿ ಮಾತ್ರ ಕೊಳೆಯಾಗಿದ್ದರೆ ಹಸುವಿಗೆ ಭೇದಿಯಾಗಿದೆ ಅಥವಾ ಏನೋ ಆಹಾರದಲ್ಲಿ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಬಹುದು. ದೇಹದ ಎಲ್ಲಾ ಭಾಗಗಳು ಒಟ್ಟಾರೆಯಾಗಿ ಇದ್ರೆ ಒಟ್ಟಾರೆ ಈ ಒಂದು ಫಾರ್ಮ್ನ ಅಥವಾ ಕೊಟ್ಟಿಗೆಯ ನೈರ್ಮಲ್ಯದಲ್ಲಿ ಸೀರಿಯಸ್ ಇರತಕ್ಕಂಥ ಲೋಪ ದೋಷ ಇದೆ ಅಂತೇಳಿ ನಮಗೆ ಅರ್ಥ ಆಗ್ತದೆ. ಈ ರೀತಿ ನಾವು ಹೈನು ರಾಸುಗಳ ಶುಚಿತ್ವದ ವರ್ಗೀಕರಣವನ್ನು ಮಾಡಿ ಸಮಸ್ಯೆ ಎಲ್ಲಿದೆ ಅಂತೇಳಿ ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ವೈದ್ಯರು ನಮ್ಮ ತಾಕಿಗೆ ಅಥವಾ ಕೊಟ್ಟಿಗೆಗೆ ಬಂದಾಗ ಹೇಳುವಂತದ್ದೇನು ಅಂತ ಅಂದ್ರೆ, ನಮ್ಮ ಕೊಟ್ಟಿಗೆ ಗಾಳಿ ಮತ್ತೆ ಬೆಳಕಿನಿಂದ ತುಂಬಿರಬೇಕು ಅಂತ ಹೇಳಿ, ಗಾಳಿ ಮತ್ತೆ ಬೆಳಕು ಬಹಳ ಸರಾಗವಾಗಿ ಆಡಬೇಕು ಅಂತ ಹೇಳಿ ಹೇಳ್ತಾರೆ. ಈ ಮೂಲಕವೂ ಕೂಡ ನಾವು ನೈರ್ಮಲೀಕರಣವನ್ನ ಮಾಡಬಹುದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಜಾನುವಾರುಗಳ ಕೊಟ್ಟಿಗೆಯಲ್ಲಿ ಗಾಳಿಯ ಚಲನೆಯ ಪ್ರಾಮುಖ್ಯತೆ ಏನು? ನಾವಾಗ್ಲೇ ಹೇಳಿದ ಹಾಗೆ ಜಾನುವಾರುಗಳ ಆರೋಗ್ಯದ ಹಿತದೃಷ್ಟಿಯಿಂದ ಗಾಳಿ ಬೆಳಕು ಬಹಳ ಮುಖ್ಯ ಅಂತ ಆಗ್ಲೇನೆ ಹೇಳಿದ್ವಿ ನಾವು. ಅಂದ್ರೆ ಆ ನಿಟ್ಟಿನಲ್ಲಿ ಗಾಳಿ ಚಲನೆ ಕೂಡ ಬಹಳ ಮುಖ್ಯ ಆಗುತ್ತೆ. ಕೊಟ್ಟಿಗೆಯಲ್ಲಿ ಯಾವಾಗ್ಲೂ ಕೂಡ ಸೂಕ್ತವಾದ ಹಾಗೂ ಯಥೇಚ್ಛವಾಗಿ ಗಾಳಿ ಆಡುವಂತಿರಬೇಕು. ಕೊಟ್ಟಿಗೆಯಲ್ಲಿ ಕೆಲವೊಮ್ಮೆ ನಿರ್ಮಾಣವಾಗುವಂತಹ ವಿಷಪೂರಿತ ಗಾಳಿ ಆಗಿರಬಹುದು ಅಥವಾ ದೋಷಯುಕ್ತ ಗಾಳಿ ಅಂತ ಹೇಳ್ತೀವಿ, ಅದನ್ನ ತೆಗೆದು ಹಾಕುವಂತಿರ್ಬೇಕು. ಅಂದ್ರೆ ಫ್ರೆಶ್ ಏರ್ ಏನಿದೆ, ಅಂದ್ರೆ ಒಳ್ಳೆಯ ಗಾಳಿ ಏನಿರಬೇಕು, ಆ ಕೊಟ್ಟಿಗೆ ಒಳಗೆ ಬಂದು ಇರುವಂತಹ ವಿಷಪೂರಿತ ಗಾಳಿಯನ್ನು ಕೂಡ ಹೊರಗೆ ಹಾಕುವಂತ ರೀತಿಯಲ್ಲಿ ಇರಬೇಕು. ಆದಷ್ಟು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡುವಾಗ ಕೂಡ ಕೊಟ್ಟಿಗೆ ಸುತ್ತಲೂ ಕೂಡ ಮರಗಳನ್ನು ನೆಡುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಆಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗಾಳಿ ಚಲನೆ ಆಗುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ನಂತರ ಆ ರೀತಿಯ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡೋದು ಕೂಡ ಬಹಳ ಸೂಕ್ತವಾಗಿರುತ್ತೆ. ಇದರಲ್ಲಿ ನಾವು ಒಂದು ಅಂಶ ಏನು ಯೋಚನೆ ಮಾಡಬೇಕಾಗುತ್ತೆ ಅಂತಂದರೆ ಗಾಳಿಯ ಚಲನೆ, ವೆಂಟಿಲೇಷನ್ ಅಂತ ನಾವೇನು ಹೇಳ್ತೀವಿ ಅದು ಬಹಳ ಸೂಕ್ತವಾಗಿರಬೇಕು. ಅದರಲ್ಲೂ ಹೆಚ್ಚು ಜೋರಾಗಿ ಬೀಸುವಂಥ ಗಾಳಿ ಆಗಿರ್ಬೋದು ಅಥವಾ ಅತಿ ಕಡಿಮೆ ವೇಗದಲ್ಲಿ ಬೀಸುವಂಥ ಗಾಳಿ ಕೂಡ ಆಗಿರಬಾರ್ದು. ನಾವು ಕೊಟ್ಟಿಗೆಯಲ್ಲಿ ನಿಂತಾಗ ಏನಾಗಿರ್ಬೇಕು, ಆ ಗಾಳಿ ನಮ್ಮಿಂದ ಹಾದೋಯ್ದಾಗಿರ್ಬೇಕು, ಅಂದ್ರೆ ಜಸ್ಟ್ ಪಾಸ್ ಆದ ರೀತಿಯಲ್ಲಿ ಇರಬೇಕು. ಈ ರೀತಿ ಆದಾಗ ಮಾತ್ರ ಜಾನುವಾರುಗಳ ಆರೋಗ್ಯ ಅತ್ಯಂತ ಆರಾಮದಾಯಕವಾಗಿರ್ತದೆ. ಆದ್ದರಿಂದ ಗಾಳಿಯ ಚಲನೆ ಕೂಡ ಈ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುತ್ತೆ. ಇದು ಗಾಳಿಯ ಮಹತ್ವ, ಕೊಟ್ಟಿಗೆಯಲ್ಲಿ ಹೇಗೆ ಗಾಳಿ ಇರಬೇಕು ಅಂತ ಹೇಳಿ, ಮತ್ತೆ ಯಾಕೆ ಗಾಳಿ ಇಲ್ಲಿ ಚಲನೆಯನ್ನು ಹೊಂದಬೇಕು ಅನ್ನುವಂಥದ್ದು. ಶುಚಿತ್ವವನ್ನ ಕಾಪಾಡಲಿಕ್ಕೆ ರಾಸುಗಳನ್ನ ಆಗಾಗ್ಗೆ ತೊಳೆಯುವಂಥದ್ದು ಕೂಡ ಇರುತ್ತೆ. ಎಷ್ಟು ದಿವಸಗಳಿಗೊಮ್ಮೆ ತೊಳಿಬೇಕು, ಎಷ್ಟು ದಿವಸಗಳಿಗೊಮ್ಮೆ ತೊಳೆದಾಗ ಅವುಗಳ ಶುಚಿತ್ವ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು? ಇದೊಂದು ಬಹಳ ಪ್ರಮುಖವಾದ ಪ್ರಶ್ನೆ ಸರ್. ಮುಖ್ಯವಾಗಿ ರೈತ ಬಾಂಧವರು ಕೂಡ ಈ ಪ್ರಶ್ನೆಯನ್ನು ತಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಎಷ್ಟು ತೊಳಿಬೇಕು ಅಂತೇಳಿ. ಯಾರಾದರೂ ಒಬ್ಬರು ತೊಳಿತಾ ಇದ್ರೆ ಎಷ್ಟು ತೊಳಿತಾರೆ ಅಂತಾನು ಪಕ್ಕದವ್ರು ಅಂತಿರ್ತಾರೆ, ತೊಳೆದೇ ಇದ್ರೂ ಏನು ತೊಳೆಯದೇ ಇಲ್ಲ ಅಂತಾನು ಅಂತಿರ್ತಾರೆ. ಇದು ರೈತರು ಅನುಸರಿಸತಕ್ಕಂಥ ಒಂದು ವ್ಯವಸ್ಥಾಪನಾ ಅಥವಾ ನಿರ್ವಹಣಾ ಪದ್ಧತಿ ಮೇಲೆ ನಿಂತಿದೆ. ಎಷ್ಟೋ ಸಲ ಹಳ್ಳಿಗಳಲ್ಲಿ ಇವತ್ತಿಗೂ ಹುಲ್ಲುಗಾವಲಿದೆ, ಕೆಲವೊಬ್ಬರು ರೈತರು ಗ್ರೇಜಿಂಗ್ ಮಾಡಿಸ್ತಾರೆ ತಮ್ಮ ಹಸುಗಳಿಗೆ. ಇಂಥ ಒಂದು ಸಂದರ್ಭದಲ್ಲಿ ಅಂಥ ಹಸುಗಳನ್ನು ದಿನಂಪ್ರತಿ ತೊಳೆಯುವಂಥ ಏನೂ ಅವಶ್ಯಕತೆ ಇರುವುದಿಲ್ಲ. ಇನ್ನು ಎರಡನೇದಾಗಿ, ನಾವು ಒಂದು ಕೊಟ್ಟಿಗೆಯ ಒಂದು ಪದ್ಧತಿಯಲ್ಲಿ ನಾವೇನಾದರೂ ರಾಸುಗಳನ್ನು ಕಟ್ಟಿದ್ದೆ ಆದರೆ ಅವುಗಳ ಒಂದು ಚಲನವಲನ ರಿಸ್ಟ್ರಿಕ್ಟ್ ಆಗಿರ್ತದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನೀವು ಹಸುಗಳನ್ನು ತೊಳೆಯಬೇಕಾದಂಥ ಒಂದು ಪ್ರಸಂಗಗಳು ಬರ್ತವೆ. ಇನ್ನು ಎರಡನೇ ಪ್ರಶ್ನೆ ಮುಖ್ಯವಾಗಿ ಕಾಡುತ್ತೆ ಅಂದರೆ, ಇಡೀ ಶರೀರ ಭಾಗವನ್ನು ತೊಳಿಬೇಕಾ ಅಥವಾ ಕೊಳೆಯಾದ ಭಾಗವನ್ನು ತೊಳಿಬೇಕಾ? ಇದು ಅದು ರೈತರಿಗೆ ಬಿಟ್ಟಂತ ವಿಷಯ. ಸೊ ಕೆಲವೊಬ್ಬರು ಹಸುವಿನ ಶರೀರವನ್ನು ತೊಳಿತಾರೆ, ಕೆಲವೊಬ್ಬರು ಕೊಳೆಯಾದ ಭಾಗವನ್ನು ತೊಳಿತಾರೆ. ಸೊ ಈ ಆಧುನಿಕ ಪದ್ಧತಿಯಲ್ಲಿ ನಾವು ರಾಸುಗಳನ್ನು ತೊಳೆಯಲೇಬೇಕಾದಂತ ಪ್ರಸಂಗಗಳು ಬರ್ತವೆ. ರಾಸುಗಳನ್ನು ತೊಳೆಯೋಗಿಂತ ಮೊದಲು ಕೊಟ್ಟಿಗೆಯನ್ನು ತೊಳಿಬೇಕು, ಕೊಟ್ಟಿಗೆ ತೊಳೆದಾದ್ಮೇಲೆ ರಾಸುಗಳನ್ನು ತೊಳಿಬೇಕು, ರಾಸುಗಳನ್ನ ತೊಳೆದಾದ್ಮೇಲೆ ನಾವು ಕೆಚ್ಚಲು ಮತ್ತು ತೊಟ್ಟುಗಳನ್ನು ತೊಳೆದು ಶುಷ್ಕಗೊಳಿಸಿ ಆಮೇಲೆ ಹಾಲನ್ನ ಕರಿಬೇಕಾಗ್ತದೆ. ಹಾಲು ಕರೆಯುವಂತ ಪಾರ್ಲರ್ ಇಲ್ಲದೆ ಇರುವಂತ ವ್ಯವಸ್ಥೆಯಲ್ಲಿ ಒಂದೇ ಕಡೆ ಕಟ್ಟಿರ್ತಾರೆ. ಅಲ್ಲಿ ಅಂದ್ರೆ ಕೊಟ್ಟಿಗೆಯ ಪರಿಸರ, ರಾಸುಗಳ ಶರೀರ, ಕೆಚ್ಚಲು ಮತ್ತು ತೊಟ್ಟು ಇವುಗಳ ಒಂದು ನೈರ್ಮಲ್ಯ ಮುಖ್ಯವಾಗಿರ್ತದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ 7204776725. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 7204776725. ಮಂಜುಶ್ರೀ, ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. ನನ್ನ ಸಂಪರ್ಕ ಸಂಖ್ಯೆ 9611946515. ಇನ್ನೊಮ್ಮೆ ಹೇಳಿ. 9611946515. ಒಳ್ಳೆಯದು ಮಂಜುಶ್ರೀ ಅವರೇ ಹಾಗೂ ನಾಗಪ್ಪ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಕೊಟ್ಟಿಗೆಯ ನೈರ್ಮಲೀಕರಣ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಜಾನುವಾರುಗಳ ಕೊಟ್ಟಿಗೆಯ ನೈರ್ಮಲೀಕರಣ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಕೆ ನಾಗಪ್ಪ ಮತ್ತು ಡಾಕ್ಟರ್ ಮಂಜುಶ್ರೀ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ದೇಸಿ ರಾಸುಗಳ ವಿವಿಧ ತಳಿಗಳ ವೈಶಿಷ್ಟ್ಯತೆ ಹಾಗೂ ಲಭ್ಯತೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಎಸ್ ನವೀನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡುತ್ತೇವೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಇದುವರೆಗೂ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:25. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ವಿಜಯಲಕ್ಷ್ಮಿ ಕೊಟಗಿ ಅವರಿಂದ ಸಣ್ಣ ಕಥೆ ನನ್ನವನ ಮುಠಗಿ. 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯತ್ರಿ ಗಿರೀಶ್ ಅವರ ಹಾಡುಗಾರಿಕೆ ಕೇಳಬಹುದು. 9:30 ಕನ್ನಡ ಭಾರತಿ ಸಾಹಿತ್ಯ ನುಡಿ ಸಂಚಿಕೆ, ಇದರಲ್ಲಿ ಶ್ರೀನಿವಾಸ ಜೋಕಟ್ಟೆ ಅವರಿಂದ ಸಣ್ಣ ಕತೆ ಕಣ್ಣಾಮುಚ್ಚಾಲೆ ಕೇಳುವಿರಿ. ನಂತರ ಜ್ಯೋತಿ ಮಹಾದೇವ್ ಅವರಿಂದ ಕಾವ್ಯಧಾರೆ. 10:00 ನಮ್ಮ ನಗಲಿದ ಚಿಂತಕ ಲೇಖಕ ಹಾಗೂ ಆಕಾಶವಾಣಿಯ ನಿವೃತ್ತ ಹಿರಿಯ ಅಧಿಕಾರಿ, ಹಲವು ವಿಶಿಷ್ಟ ಕಾರ್ಯಕ್ರಮಗಳ ನಿರ್ಮಾತೃ ಡಿಎಸ್ ನಾಗಭೂಷಣ ಅವರ ಸ್ಮರಣಾರ್ಥ ಅವರೊಂದಿಗೆ ಇತ್ತೀಚೆಗೆ ನಡೆಸಿದ್ದ ಸಂದರ್ಶನದ ಮರುಪ್ರಸಾರ. ಸಂದರ್ಶಕರು ಅವಿನಾಶ್. 10:35 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿದೆ. ಇನ್ನು ನಾಳಿನ